BIS का लोगो सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें। जागो, ग्राहक जागो। उपभोक्ता मामले विभाग, भारत सरकार। ನಮಸ್ಕಾರ ಡಾಕ್ಟರ್ ಸಿದ್ಲಿಂಗ್ ಸ್ವಾಮಿ ಅವರೇ. ನಮಸ್ಕಾರ. ನಾವು ಹಿಪ್ನೇರಳೆ ಕೃಷಿಯನ್ನ ಮಾಡುವಾಗ ಮತ್ತು ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡಿ ಗೂಡಿನ ಉತ್ಪಾದನೆಯನ್ನು ಮಾಡುವಾಗ ಕಾಲಕ್ಕೆ ಅನುಗುಣವಾಗಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಹೌದು, ಅದು ಈ ಹಿಪ್ನೇರಳೆ ತೋಟಗಳ ಸ್ಥಾಪನೆ ಮತ್ತು ನಿರ್ವಹಣೆಗೂ ಕೂಡ ಅನ್ವಯ ಆಗುತ್ತೆ. ಹೌದು, ತಾವಿವತ್ತು ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಹಿಪ್ನೇರಳೆ ತೋಟಗಳ ಸ್ಥಾಪನೆ ಮತ್ತು ಈಗಾಗಲೇ ಇರುವಂತಹ ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಹಿಪ್ನೇರಳೆ ಕೃಷಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ರೇಷ್ಮೆ ಕೃಷಿಯನ್ನು ನಮ್ಮ ರೈತರು ಹಿಂದಿನ ಕಾಲದಿಂದನೂ ಮಾಡಿಕೊಂಡು ಬಂದಿರ್ತಾರೆ. ಹಿಪ್ಪನೇರಳೆಯು ಬಹುವಾರ್ಷಿಕ ಬೆಳೆಯಾಗಿದ್ದು ವಿವಿಧ ಹವಾಗುಣ ಮತ್ತು ಭೌಗೋಳಿಕ ಪ್ರದೇಶದಲ್ಲಿ ಬೆಳೆಯುತ್ತದೆ. ಹಿಪ್ಪನೇರಳೆ ತೋಟದ ನಿರ್ವಹಣೆಯನ್ನು ಹವಾಮಾನ, ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮ ಹಾಗೂ ನೀರಿನ ಲಭ್ಯತೆಗಳಿಗನುಗುಣವಾಗಿ ಮಾಡಬೇಕಾಗ್ತದೆ. ಹವಾಮಾನಕ್ಕನುಗುಣವಾಗಿ ಅಂದರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲಗಳಿಗೆ ನಾವು ಸೂಕ್ತ ಬೇಸಾಯ ಕ್ರಮಗಳನ್ನು ಮತ್ತು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹಿಪ್ಪನೇರಳೆ ತೋಟದ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಈ ದಿನ ರೈತ ಬಾಂಧವರಿಗೆ ಬೇಸಿಗೆ ಕಾಲದಲ್ಲಿ ಹಿಪ್ಪನೇರಳೆ ತೋಟದ ನಿರ್ವಹಣೆ ಮಾಡೋದು ಹೇಗೆ, ಅದನ್ನು ಸ್ಥಾಪನೆ ಮಾಡೋದು ಹೇಗೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಇನ್ನು ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಹಿಪ್ಪನೇರಳೆ ತೋಟದ ನಿರ್ವಹಣೆ ಮಾಡೋದಕ್ಕೆ ಅನುಸರಿಸಬೇಕಾದಂಥ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ತಾಂತ್ರಿಕತೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಬೇಸಿಗೆ ಕಾಲದಲ್ಲಿ ಹಿಪ್ಪನೇರಳೆ ತೋಟದ ನಿರ್ವಹಣೆಯನ್ನು ಹವಾಮಾನ, ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮ ಹಾಗೂ ನೀರಿನ ಲಭ್ಯತೆಗಳಿಗುಣವಾಗಿ ನಾವು ಮಾಡಬೇಕಾಗ್ತದೆ. ಮೊದಲನೇದಾಗಿ ಹೊಸದಾಗಿ ಹಿಪ್ಪನೇರಳೆ ತೋಟದ ಸ್ಥಾಪನೆ ಮಾಡುವ ರೈತರು ಮುಂಚಿತವಾಗಿ ಭೂಮಿಯ ಆಯ್ಕೆ, ಅಧಿಕ ಇಳುವರಿ ಕೊಡುವ ಹಿಪ್ಪನೇರಳೆ ತಳಿಗಳ ಆಯ್ಕೆ, ನಾಟಿ ಮಾಡುವ ಅಂತರ, ನಾಟಿ ಮಾಡಲು ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಗಳನ್ನು ತಿಳಿದುಕೊಂಡು ನಂತರ ತೋಟದ ಸ್ಥಾಪನೆ ಮಾಡೋದು ಸೂಕ್ತವಾಗಿರ್ತದೆ. ಇನ್ನು ಈ ಹೊಸದಾಗಿ ಹಿಪ್ಪನೇರಳೆ ತೋಟದ ಸ್ಥಾಪನೆ ಮಾಡುವಂಥ ರೈತರು ಏನೇನು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಈಗ ಹೊಸದಾಗಿ ಹಿಪ್ಪನೇರಳೆ ತೋಟದ ಸ್ಥಾಪನೆ ಮಾಡುವ ರೈತರು ಹಿಪ್ಪನೇರಳೆ ತೋಟಕ್ಕೆ ಬೇಕಾಗುವ ಸಸಿಗಳನ್ನು 4 ತಿಂಗಳು ಮೊದಲೇ ಸಸಿ ಮಡಿಗಳಲ್ಲಿ ಬೆಳೆಸಿರಬೇಕು. ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಸಸಿ ಮಡಿಗಳಲ್ಲಿ ಅಧಿಕ ಇಳುವರಿ ಕೊಡುವ ಹಿಪ್ಪನೇರಳೆ ಕಡ್ಡಿಗಳನ್ನು ನಾಟಿ ಮಾಡಿದ್ರೆ ಸುಮಾರು ಜೂನ್ ಜುಲೈ ತಿಂಗಳಿನಲ್ಲಿ ಸಸಿಗಳನ್ನು ತೋಟದ ಸ್ಥಾಪನೆಗೆ ಉಪಯೋಗಿಸಬಹುದು. ಸಸಿ ಮಡಿಗಳು ಹೆಚ್ಚಿನ ಅವಧಿ ಬೇಸಿಗೆ ಕಾಲದಲ್ಲಿ ಬೆಳೆಯೋದ್ರಿಂದ ಹೆಚ್ಚು ನೀರು ಬೇಕಾಗ್ತದೆ. ಹೌದು, ಈ ಕಾಲದಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರೋದ್ರಿಂದ ನೀರಿನ ಉಳಿತಾಯ ಮಾಡಲು ಹಾಗೂ ಆವಿಯ ರೂಪದಲ್ಲಿ ನೀರು ಪೋಲಾಗುವುದನ್ನು ತಪ್ಪಿಸಲು ಸಸಿ ಮಡಿಗಳಿಗೆ ಪ್ಲಾಸ್ಟಿಕ್ ಒರಿಕೆ ಹಾಕಿ ಕಡ್ಡಿ ನಾಟಿ ಮಾಡಬೇಕಾಗ್ತದೆ. ಈ ರೀತಿ ಮಾಡುವುದರಿಂದ ಕಳೆಯ ನಿಯಂತ್ರಣ ಸಹ ಮಾಡಬಹುದು. ಈಗ ಸಾಮಾನ್ಯವಾಗಿ ಈ ಹಿಪ್ಪನೇರಳೆ ಸಸಿಗಳನ್ನು ಸಸಿ ಮಡಿನಲ್ಲಿ ಬೆಳೆಸೋದಕ್ಕೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಈ ಸಸಿ ಮಡಿಗಳಿಗೆ ಸೂಕ್ತ ಭೂಮಿಯ ಆಯ್ಕೆ ಭಾರಿ ಮುಖ್ಯವಾದ್ದು. ಅಂದರೆ ಸಮತಟ್ಟಾದ ಅಥವಾ ಸ್ವಲ್ಪ ಇಳಿಜಾರಾದ, ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣುಗಳು ಹೆಚ್ಚು ಸೂಕ್ತ. ತಗ್ಗಾದ ಮತ್ತು ನೀರಿನಿಂದ ಆವೃತವಾಗುವಂತಹ ಸ್ಥಳಗಳನ್ನು ಆಯ್ಕೆ ಮಾಡಬಾರದು. ಭೂಮಿಯ ರಸಸಾರ 6.3-7.3 ಇದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಆಮ್ಲೀಯ ಮಣ್ಣುಗಳಿಗೆ, ಅಂದರೆ ರಸಸಾರ 6.3 ಕಡಿಮೆ ಇದ್ರೆ ಸುಣ್ಣವನ್ನು, ಮತ್ತು ಕ್ಷಾರೀಯ ಮಣ್ಣುಗಳಿಗೆ, ಅಂದರೆ ರಸಸಾರ 7.3 ಹೆಚ್ಚಿದ್ರೆ ಜಿಪ್ಸಂ ಲವಣವನ್ನು ಹಾಕಿ ತಟಸ್ಥಿತಿಗೆ ತರಬಹುದು. ಈಗ ಭೂಮಿಯು ಗೆದ್ಲು ಮತ್ತು ಗಂಟು ಬೇರು ಕ್ರಿಮಿಗಳು ಅಥವಾ ಬೇರುಕೊಳೆ ರೋಗಗಳಿಂದ ಮುಕ್ತವಾಗಿರಬೇಕು. ಹಿಪ್ಪನೇರಳೆ ಸಸಿಗಳನ್ನು ಬೆಳೆಸುವಾಗ ನಿಯಮಿತವಾಗಿ ನೀರಾವರಿ ಮಾಡಬೇಕಾಗಿರೋದ್ರಿಂದ ಖಾತ್ರಿಯಾದ ನೀರಾವರಿ ಸೌಲಭ್ಯ ಅತ್ಯಂತ ಅಗತ್ಯ. ಸಸಿ ಮಡಿಗಳ ಸಾಲುಗಳ ನಡುವೆ 1 ಅಡಿಯಷ್ಟು ಅಗಲದ, 3/4 ಅಡಿಯಷ್ಟು ಆಳದ ನೀರುಗಾಲುವೆಗಳನ್ನು ಮಾಡಬೇಕು. ಸಸಿ ಮಡಿಗಳ ಗಾತ್ರ ಚಿಕ್ಕದಿದ್ದರೆ ಮುಂದೆ ಇವುಗಳ ನಿರ್ವಹಣೆಗೆ ಅನುಕೂಲವಾಗ್ತದೆ. ಆದ್ದರಿಂದ ಪ್ರತಿ ಉದ್ದನೆಯ ಸಾಲುಗಳನ್ನು 8 ಅಡಿ ಉದ್ದ 4 ಅಡಿ ಅಗಲ ಆ ಒಂದು ಅಳತೆಯ ಚಿಕ್ಕ ಚಿಕ್ಕ ಮಡಿಗಳಾಗಿ ವಿಂಗಡಿಸಿ ಇವುಗಳ ಸುತ್ತ ಬದುಗಳನ್ನು ಮಾಡಬೇಕು. ಎತ್ತರಿಸಿದ ಸಸಿ ಮಡಿಗಳು, ಅಂದ್ರೆ ರೈಸ್ಡ್ ಬೆಡ್ ಅಂತೀವಲ್ಲ, ಅದನ್ನ 3-4 ಅಡಿ ಅಗಲ, 10-12 ಅಂಗುಲ ಎತ್ತರ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರಬಹುದು. ಎತ್ತರಿಸಿದ ಸಸಿ ಮಡಿಗಳಲ್ಲಿ ಪ್ಲಾಸ್ಟಿಕ್ ಒರಿಕೆಯನ್ನು ಉಪಯೋಗಿಸಬಹುದು. ಈಗ ಒಂದು ಸಸಿ ಮಡಿಗೆ 20 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರನ್ನು ಹಾಕಿ ಮಣ್ಣಲ್ಲಿ ಸೇರಿಸಬೇಕಾಗ್ತದೆ. ಜೇಡಿ ಅಥವಾ ಕಪ್ಪು ಮಣ್ಣು ಇರುವಲ್ಲಿ ಮರಳು ಅಥವಾ ಕೆಂಪು ಮಣ್ಣನ್ನು ಒಂದು ಸಸಿ ಮಡಿಗೆ 50 ಕಿಲೋಗ್ರಾಂನಂತೆ ಸೇರಿಸಬೇಕು. ಸಸಿಗಳು ಸದೃಢವಾಗಿ ಬೆಳೆಯಲು ಮತ್ತು ರಂಜಕ ಗೊಬ್ಬರ ಉಳಿತಾಯ ಮಾಡಲು ಕಡ್ಡಿಗಳನ್ನು ವ್ಯಾಮ್ ಶಿಲೀಂಧ್ರದಿಂದ ಉಪಚರಿಸಲು ಬೀಜದ ಕಡ್ಡಿಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದು ಸಸಿ ಮಡಿಗೆ 1 ಕಿಲೋಗ್ರಾಂ ವ್ಯಾಮ್ ಲಸಿಕೆಯನ್ನು ಹಾಕಿ ಬೆರೆಸಿದ್ರೆ ಒಳ್ಳೆಯದು. ಸಸಿ ಮಡಿಗೆಗಳಿಗೆ ಚೆನ್ನಾಗಿ ನೀರು ಕಟ್ಟಿ ನಾಟಿಗೆ ಹದವಾಗಿರುವಂತೆ ಮಾಡಬೇಕು. ಇನ್ನು ಹಿಪ್ಪನೇರಳೆ ಬಿತ್ತನೆ ಕಡ್ಡಿಗಳನ್ನ ನಾವು ಹೇಗೆ ಸಿದ್ಧಪಡಿಸ್ಕೋಬೇಕಾಗತ್ತೆ, ನಾಟಿ ಮಾಡುವಂತ ಕ್ರಮ ಹೇಗೆ ಅಂತೀರಿ? ಈಗ ಸುಮಾರು 6-8 ತಿಂಗಳು ಬೆಳೆದು ಚೆನ್ನಾಗಿ ಬಲ್ತಿರುವ ರೆಂಬೆಗಳಿಂದ ಬಿತ್ತನೆ ಕಡ್ಡಿಗಳನ್ನ ಸಿದ್ಧಪಡಿಸಿಕೊಳ್ಬೇಕು. ಈ ರೆಂಬೆಗಳು ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ರೋಗಗಳು ಅಥವಾ ಕೀಟಗಳಿಂದ ಮುಕ್ತವಾಗಿರಬೇಕು ಹಾಗೂ ಆರೋಗ್ಯಕರವಾದ ಕಣ್ಣುಗಳನ್ನ ಹೊಂದಿರಬೇಕು. ಈಗ ಬೀಜದ ಕಡ್ಡಿಗಳನ್ನು ಹೆಚ್ಚು ಬಲಿತ ಬುಡಭಾಗ ಮತ್ತು ಎಳೆಯ ಮೇಲ್ಭಾಗ ಬಿಟ್ಟು ಆದಷ್ಟು ರೆಂಬೆಗಳ ಮಧ್ಯಭಾಗದಿಂದ ತಯಾರಿಸಬೇಕು. ಅಲ್ಲದೆ ಅತಿ ಸಣ್ಣ ಕಡ್ಡಿಗಳನ್ನು ಮತ್ತು ಹಸಿರು ಬಣ್ಣದ ಕಡ್ಡಿಗಳನ್ನು ನಾಟಿ ಮಾಡಲು ಉಪಯೋಗಿಸಬಾರದು. ಪ್ರತಿ ಕಡ್ಡಿಯ 7-8 ಅಂಗುಲ ಉದ್ದ, 3/4 ಇಂಚು ದಪ್ಪ, ಅಂದರೆ 1 ಕಿರುಬೆಳ್ಳಿನಷ್ಟು ದಪ್ಪವಾಗಿದ್ದು ಕನಿಷ್ಠ 3-4 ಆರೋಗ್ಯಕರವಾದ ಗಿಣ್ಣು ಅಥವಾ ಕಣ್ಣುಗಳನ್ನು ಹೊಂದಿರಬೇಕಾಗ್ತದೆ. ಬೀಜದ ಕಡ್ಡಿಗಳನ್ನು ತಯಾರಿಸುವಾಗ ತುದಿ ಮತ್ತು ಬುಡ ಸೀಳದಂತೆ, ತೊಗಟೆ ಸುಲಿಯದಂತೆ ಹಾಗೂ ಜಜ್ಜದಂತೆ ಎಚ್ಚರ ವಹಿಸಬೇಕು. ಬೀಜದ ಕಡ್ಡಿಗಳನ್ನು 2-3 ದಿವಸ ಶೇಖರಣೆ ಮಾಡಬೇಕಾದ ಸಂದರ್ಭ ಬಂದರೆ ಒದ್ದೆಯಾದ ಗೋಣಿಚೀಲ ಅಥವಾ ತಾಟಿನಲ್ಲಿ ಸುತ್ತಿಡಬೇಕು. ಸಸಿ ಮಡಿಗಳನ್ನು ಶಿಲೀಂಧ್ರ ರೋಗಗಳಿಂದ ರಕ್ಷಿಸಲು ಬಿತ್ತನೆ ಕಡ್ಡಿಗಳನ್ನು 0.1% ಕಾರ್ಬಂಡಿಸಮ್ ಶಿಲೀಂಧ್ರನಾಶಕದಲ್ಲಿ ಸುಮಾರು 30 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡಬೇಕು. ಬೇರು ಬಿಡುವ ಸಮಸ್ಯೆ ಇರುವ ತಳಿಗಳ ಕಡ್ಡಿಗಳಿಗೆ 200 PPM NAA ಅಥವಾ IBA ರಾಸಾಯನಿಕದ ದ್ರಾವಣದಲ್ಲಿ 6 ಗಂಟೆಗಳ ಕಾಲ ನೆನೆಸಿ ನಾಟಿ ಮಾಡಬೇಕು. ಸಸಿ ಮಡಿಗಳಲ್ಲಿ ಬೀಜದ ಕಡ್ಡಿಗಳನ್ನು ಸಾಲಿನಿಂದ ಸಾಲಿಗೆ 8 ಅಂಗುಲ ಮತ್ತು ಸಾಲಿನಲ್ಲಿ ಕಡ್ಡಿಯಿಂದ ಕಡ್ಡಿಗೆ 4 ಅಂಗುಲ ಅಂತರವಿರುವಂತೆ ನಾಟಿ ಮಾಡಬೇಕು. ಹಿಪ್ಪನೇರಳೆಯನ್ನು ಸಣ್ಣ ಮರಗಳನ್ನಾಗಿ ಬೆಳೆಸಲು ಬೇಕಾದ ಸೂಕ್ತ ಸಸಿಗಳನ್ನು ಬೆಳೆಸಲು ಸಾಲಿನಿಂದ ಸಾಲಿಗೆ 10 ಅಂಗುಲ ಮತ್ತು ಸಾಲಿನಲ್ಲಿ ಕಡ್ಡಿಯಿಂದ ಕಡ್ಡಿಗೆ 6 ಅಂಗುಲ ಅಂತರ ಇರುವಂತೆ ನಾಟಿ ಮಾಡಬೇಕು. ಕಡ್ಡಿಗಳನ್ನು ಸ್ವಲ್ಪ ಓರೆಯಾಗಿ ಒಂದು ಕಣ್ಣು ಮಾತ್ರ ಭೂಮಟ್ಟದಿಂದ ಮೇಲಿರುವಂತೆ ನಾಟಿ ಮಾಡಿ ಕಡ್ಡಿಯ ಸುತ್ತ ಮಣ್ಣನ್ನು ಒದರುಗೊಳಿಸಬೇಕು. ನಾಟಿ ಮಾಡಿದ್ಮೇಲೆ ಕಡ್ಡಿಗಳು ಕದಲಿಸದಂತೆ ಎಚ್ಚರ ವಹಿಸಬೇಕು ಮತ್ತು ಸಸಿ ಮಡಿಗಳಿಗೆ ನೀರು ಕಟ್ಟಬೇಕು. ನಂತರ ಹದವರಿತು 5-6 ದಿನಗಳಿಗೊಮ್ಮೆ ನೀರನ್ನು ಕಟ್ತಿರಬೇಕು. ಇನ್ನು ಈ ಬಿತ್ತನೆ ಕಡ್ಡಿಗಳನ್ನು ನಾವು ನಾಟಿ ಮಾಡಿದ ಮೇಲೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗತ್ತೆ? ಬಿತ್ತನೆ ಕಡ್ಡಿಗಳು ನಾಟಿ ಮಾಡಿದ್ಮೇಲೆ ನಾವು ಮೊದಲ ತಿಂಗಳ ನಂತರ ಚಿಗುರು ಹೊಡೆತ್ತಿರುವ ಕಡ್ಡಿಗಳಿಗೆ ಹಾನಿಯಾಗದಂತೆ ಕಳೆ ತೆಗೆತ್ತಿರಬೇಕು. ನಾಟಿ ಮಾಡಿದ 2 ತಿಂಗಳ ನಂತರ ಒಂದು ಸಸಿ ಮಡಿಗೆ 100 ಗ್ರಾಂನಷ್ಟು ಸಾರಜನಕ ಒದಗಿಸುವ ರಸಗೊಬ್ಬರವನ್ನು ಸಾಲುಗಳ ಮಧ್ಯೆ ಹಾಕಿ ನೀರು ಹಾಯಿಸಬೇಕು. ಕೀಟ ಅಥವಾ ರೋಗ ಬಾಧೆಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ಇನ್ನು ಈ ಬೆಳೆದಂತ ಸಸಿಗಳನ್ನು ಹೇಗೆ ನಾವು ಜೋಪಾನವಾಗಿ ಕೀಳಬೇಕಾಗತ್ತೆ, ನಾಟಿಯನ್ನ ಯಾವ ಕ್ರಮವನ್ನು ಅನುಸರಿಸಿ ಮಾಡಬೇಕಾಗತ್ತೆ? ಹಿಪ್ಪನೇರಳೆ ಸಸಿಗಳನ್ನ ನಾಟಿಗೆ ಬಳಸಬೇಕಾದ್ರೆ ಪ್ರತಿ ಸಸಿಯಲ್ಲಿ ಸಾಕಷ್ಟು ಬೇರು ಸಮೂಹ ಇರಬೇಕು. ಇದರಿಂದ ಹೊಸ ಜಾಗದಲ್ಲಿ ಹೊಂದಿಕೊಂಡು ಬೆಳೆಯಲು ಅನುಕೂಲವಾಗ್ತದೆ. ಸಸಿಗಳನ್ನು ನಾಟಿಗೆ ಕೀಳುವ ಮೊದಲು ಸಸಿ ಮಡಿಗಳಿಗೆ ಚೆನ್ನಾಗಿ ನೀರು ಕಟ್ಟಬೇಕು ಮತ್ತು ಕೀಳಲು ಕೋಲುಗುದ್ದಲಿ ಅಥವಾ ಪಿಕಾಸಿ ಬಳಸಿ ಆಳವಾಗಿ ಅಗೆದು ಸಸಿಗಳಿಗೆ ಹಾನಿಯಾಗದಂತೆ ಬೇರುಗಳನ್ನು ಬಿಡಿಸಿಕೊಳ್ಬೇಕು. ಇದು ಬಹಳ ಮುಖ್ಯ, ಬೇರೆ ತೊಂದರೆ ಆಗದಂತೆ ಬಿಡಿಸಿಕೊಳ್ಳಬೇಕು. ಹೌದೌದು, ಸಸಿಗಳನ್ನು ಆದಷ್ಟು ಸಂಜೆ ಹಿಳಿವತ್ತಿನಲ್ಲಿ ಕೀಳೋದು ಒಳ್ಳೆಯದು. ಮೋಡ ಮುಚ್ಚಿದ ವಾತಾವರಣವಿದ್ದರೆ ದಿನದ ಯಾವ ವೇಳೆಯಲ್ಲಿ ಬೇಕಾದರೂ ಕೀಳಬಹುದು. ಹಿಪ್ಪನೇರಳೆ ಸಸಿಗಳನ್ನು ಸಣ್ಣ ಮರಗಳನ್ನಾಗಿ ಬೆಳೆಸಲು ನಾಟಿ ಮಾಡುವುದಾದರೆ ಸಸಿಗಳನ್ನು ಕಿತ್ತ ನಂತರ ಅವುಗಳನ್ನು ಸುಮಾರು 5-5.5 ಅಡಿ ಎತ್ತರಕ್ಕೆ ಕತ್ತರಿಸಿ ಸಾಗಿಸಬೇಕು. ಇನ್ನು ಹೊಸದಾಗಿ ಹಿಪ್ಪನೇರಳೆ ತೋಟದ ಸ್ಥಾಪನೆ ಮಾಡೋದು ಹೇಗೆ ಅಂತೀರಿ? ಇದು ಮೊದಲನೇದಾಗಿ ಭೂಮಿನ ಸಿದ್ಧಪಡಿಸಿಕೊಂಡು ನಾಟಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಬೇಸಿಗೆ ಕಾಲದಲ್ಲಿ ಭೂಮಿಯನ್ನು ಟ್ರಾಕ್ಟರ್ನಿಂದ ಆಳವಾಗಿ ಉಳುಮೆ ಮಾಡಬೇಕು. ಕಳೆಗಳನ್ನು ತೆಗೆದು 2-3 ವಾರಗಳವರೆಗೆ ಭೂಮಿಯನ್ನು ಹಾಗೆ ಬಿಡಬೇಕು. ಸರಿ, ಸೂಕ್ತ ಅಂತರದಲ್ಲಿ ಗುಳಿಗಳನ್ನು ಅಂದ್ರೆ 2 ಅಡಿ 2 ಅಡಿ 2 ಅಡಿ ಆತರ ಒಂದು ಗುಳಿ ಮಾಡಿ ಪ್ರತಿ ಗುಳಿಗೂ ಲಭ್ಯವಿರುವ ಹಸಿರಲೇ ಕೃಷಿ ತ್ಯಾಜ್ಯ ಕೊಟ್ಟಿಗೆ ಗೊಬ್ಬರ ತುಂಬಿ 2-3 ವಾರ ಬಿಟ್ಟು ನಂತರ ಗುಳಿಗೊಂದು ಗಿಡದಂತೆ ಸಸಿ ನಾಟ ಮಾಡಬೇಕಾಗ್ತದೆ. ಗುಳಿಗಳ ಬದಲು ಕಾಲುವೆಗಳನ್ನು ಮಾಡಿ ಹಸಿರು ಗೊಬ್ಬರಗಳನ್ನು ತುಂಬಿ ಸಸಿಗಳನ್ನು ನೆಡಬಹುದು. ಸಸಿಗಳನ್ನು ನೇರವಾಗಿ ನೆಟ್ಟು ಸುತ್ತಲೂ ಮಣ್ಣನ್ನು ಬಿಗಿಗೊಳಿಸಬೇಕು, ತಕ್ಷಣವೇ ನೀರನ್ನು ಹಾಯಿಸಬೇಕು. ನಾಟಿ ಮಾಡುವ ಮುನ್ನ ಬೇರುಗಳನ್ನು ಜೈವಿಕ ಗೊಬ್ಬರಗಳಾದ ಸೆರಿಫಾಸ್, ಪ್ರಕೃತಿ ಮತ್ತು ಜೈವಿಕ ರೋಗ ನಿಯಂತ್ರಕವಾದ ಸಿರಿ ಬಯೋಗಾರ್ಡ್ಗಳ ಮಂದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕಾಗ್ತದೆ. ಇನ್ನು ನಾಟಿ ಮಾಡುವಂತ ಕಾಲ ಯಾವುದು ಸೂಕ್ತವಾದದ್ದು ಅಂತೀರಿ? ಹೊಸದಾಗಿ ತೋಟ ನಾಟಿ ಮಾಡಲು ಸಾಧಾರಣ ಮಳೆ ಬೀಳುವ ಪ್ರದೇಶಗಳಲ್ಲಿ ಜೂನ್ ಆಗಸ್ಟ್ ಸಮಯ ಮತ್ತು ಹೆಚ್ಚಾಗಿ ಮಳೆ ಬೀಳುವ ಪಶ್ಚಿಮ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಕ್ಟೋಬರ್ ನವೆಂಬರ್ ಸಮಯ ಹೆಚ್ಚು ಸೂಕ್ತ. ಅತಿ ಕಡಿಮೆ ಮಳೆ ಬೀರುವ ಪ್ರದೇಶದಲ್ಲಿ ಮುಂಗಾರು ಮಳೆ ಸಮಯ ಹೆಚ್ಚು ಅನುಕೂಲಕರವಾಗಿರುತ್ತದೆ. ನೀರಾವರಿ ಆಶ್ರಯದಲ್ಲಿ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದು. ನಮಗೆ ನೀರಿನ ಒಂದು ಅನುಕೂಲ ಇದ್ರೆ ಯಾವ ಕಾಲದಲ್ಲೂ ಕೂಡ ನಾಟಿ ಮಾಡಬಹುದು. ಇನ್ನ ಮುಖ್ಯವಾಗಿ ಈ ಹಿಪ್ನೇರಳೆ ಸಸ್ಯಗಳನ್ನ ಯಾವ್ಯಾವ ಅಂತರದಲ್ಲಿ ನಾಟಿ ಮಾಡಬೇಕಾಗತ್ತೆ ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಕೊರತೆ ಮತ್ತು ನೇಗಿಲಿನಿಂದ ಎತ್ತುಗಳನ್ನು ಉಪಯೋಗಿಸಿಕೊಂಡು ಉಳುಮೆ ಮಾಡುವುದು ಕಡಿಮೆ ಆಗ್ತಾ ಇರೋದ್ರಿಂದ ಯಾಂತ್ರೀಕರಣದ ಸಹಾಯದಿಂದ ಹಿಪ್ಪುನೇರಳೆ ಬೇಸಾಯ ಮಾಡಬೇಕಾದ ಅನಿವಾರ್ಯತೆ ಇರುವುದರಿಂದ ನಾಟಿ ಮಾಡುವ ಅಂತರವನ್ನು ನಾವು ಬೇಸಾಯಕ್ಕೆ ಉಪಯೋಗಿಸುವ ನೇಗಿಲಿನಿಂದ ಉಳುಮೆ ಮಾಡೋದಾಗಲಿ ಅಥವಾ ಪವರ್ ಟಿಲ್ಲರ್ಗಳ ಬಳಕೆ, ಟ್ರಾಕ್ಟರ್ ಬಳಕೆ, ಮಿನಿ ಟ್ರಾಕ್ಟರ್ ಬಳಕೆ ಅಥವಾ ದೊಡ್ಡ ಟ್ರಾಕ್ಟರ್ ಬಳಕೆ ಮಾಡೋದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಈಗ ಎತ್ತುಗಳ ಸಹಾಯದಿಂದ ನೇಗಿಲನ್ನು ಉಪಯೋಗಿಸಿ ತೋಟ ನಿರ್ವಹಣೆ ಮಾಡುವ ಸಣ್ಣ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಮಾಡುವ ರೈತರಿಗೆ 3x3 ಅಳತೆಯ ಗುಳಿ ಪದ್ಧತಿ ಅಥವಾ ಜೋಡಿ ಸಾಲ್ ಪದ್ಧತಿ ಆದರೆ 3x5x3 ಪದ್ಧತಿಯಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರುತ್ತದೆ. ಈ ಪದ್ಧತಿಯಲ್ಲಿ ಎಕರೆಗೆ 4,800-5,000 ಸಸ್ಯಗಳು ಬೇಕಾಗ್ತವೆ. ಅಂದ್ರೆ ಜೋಡಿ ಸಾಲ್ ಪದ್ಧತಿ ಅಂದ್ರೆ ಎರಡು ಜೋಡಿ ಸಾಲುಗಳ ಮಧ್ಯೆ 5 ಅಂತರ ಇರುತ್ತೆ ಅಂತ. 5 ಅಂತರ ಇರುತ್ತೆ. ಒಂದು ಜೋಡಿ ಸಾಲಲ್ಲಿ 3x3 ಅಂತರ ಇರುತ್ತೆ. ಆ ಜೋಡಿ ಸಾಲಿಂದ ಇನ್ನೊಂದು ಜೋಡಿ ಸಾಲಿಗೆ 5x5 ಅಂತರ ಇರುತ್ತೆ. ಇದು ಆ ಪದ್ಧತಿ. ಪವರ್ ಟಿಲ್ಲರ್ಗಳ ಬಳಕೆ ಮಾಡಿ ತೋಟ ನಿರ್ವಹಣೆ ಮಾಡುವ ಸಣ್ಣ ಮತ್ತು ಮಧ್ಯ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಮಾಡುವ ರೈತರಿಗೆ 5x3 ಅಳತೆಯ ಅಂತರದಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 5 ಮತ್ತು ಗಿಡದಿಂದ ಗಿಡಕ್ಕೆ 3 ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರುತ್ತದೆ. ಮಿನಿ ಟ್ರಾಕ್ಟರ್ ಬಳಕೆ ಮಾಡಿ ತೋಟ ನಿರ್ವಹಣೆ ಮಾಡುವ ರೈತರಿಗೆ 6x3 ಅಳತೆಯ ಅಂತರದಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 6 ಮತ್ತು ಗಿಡದಿಂದ ಗಿಡಕ್ಕೆ 3 ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರುತ್ತದೆ. ದೊಡ್ಡ ಟ್ರಾಕ್ಟರ್ ಬಳಕೆ ಮಾಡಿ ತೋಟ ನಿರ್ವಹಣೆ ಮಾಡುವ ದೊಡ್ಡ ರೈತರಿಗೆ 8x3 ಅಳತೆಯ ಅಂತರದಲ್ಲಿ ಅಂದರೆ ಸಾಲಿನ ಸಾಲಿಗೆ 8 ಮತ್ತು ಗಿಡದಿಂದ ಗಿಡಕ್ಕೆ 3 ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರುತ್ತದೆ. ಇತ್ತೀಚೆಗೆ ಮಳೆಯ ಅನಿಶ್ಚಿತತೆ ಮತ್ತು ಅಂತರ್ಜಲ ಕುಸಿತದಿಂದಾಗಿ ನೀರಿನ ಕೊರತೆ ಉಂಟಾಗಿದ್ದು ಈಗ ಕೋಲಾರ ಜಿಲ್ಲೆಯ ರೈತರು ಹಿಪ್ನೇರಳೆಯನ್ನು ಸಣ್ಣ ಮರಗಳಾಗಿ 10x10 ಅಂತರದಲ್ಲಿ ಬೆಳೆಸ್ತಿದ್ದಾರೆ. ಈ ಪದ್ಧತಿಯಲ್ಲಿ ಮಳೆಗಾಲದಲ್ಲಿ ರಾಗಿ, ಹುರುಳಿ, ಅಲಸಂದಿ ಮುಂತಾದ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆದಿದ್ದಾರೆ. ಜಾಸ್ತಿ ಅಂತರ ಕೊಟ್ಟಾಗ ಅಂತರ ಬೆಳೆಗಳನ್ನು ಕೂಡ ಬೆಳಕೊಂಬಹುದು. ಇನ್ನ ಈ ತೋಟಗಳ ಒಂದು ಸ್ಥಾಪನೆ ಸಮಯದಲ್ಲಿ ಆ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಸಸಿಗಳನ್ನು ನೆಟ್ಟ 2 ನಂತರ ಮೊದಲನೇ ಕಂತಿನ ರಸಗೊಬ್ಬರವಾದ ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನು ಪ್ರತಿ ಹೆಕ್ಟೇರಿಗೆ 50 ಕಿಲೋಗ್ರಾಂನಂತೆ ಕೊಡಬೇಕು. 6 ನಂತರ ಮೊದಲನೇ ಬಾರಿ ಸೊಪ್ಪನ್ನು ತೆಳುವಾಗಿ ಬಿಡಿಸಬಹುದು. ಮೊದಲನೇ ಬಾರಿ ಸೊಪ್ಪು ಬಿಡಿಸಿದ 3 ನಂತರ 2 ಕಳೆ ತೆಗೆದು 2 ಕಂತಿನ ರಸಗೊಬ್ಬರವಾದ 50 ಸಾರಜನಕವನ್ನು ಪ್ರತಿ ಹೆಕ್ಟೇರಿಗೆ ಕೊಡಬೇಕು. ನಂತರ 2 ಸೊಪ್ಪನ್ನು 3 ಅಂತರದಲ್ಲಿ ಮೊದಲನೇ ವರ್ಷ ಪಡೆಯಬಹುದು. ಗಿಡಗಳು ಆಳವಾಗಿ ಬೇರನ್ನು ಬಿಟ್ಟು ಗಟ್ಟಿಯಾಗಿ ಸ್ಥಾಪಿಸಿಕೊಳ್ಳಲು ಕಡ್ಡಾಯವಾಗಿ ಮೊದಲ 6 ಕಟಾವು ಮಾಡದೆ ಗಿಡಗಳನ್ನು ಬೆಳೆಯಲು ಬಿಡಬೇಕು. 3 ಸೊಪ್ಪನ್ನು ಬಿಡಿಸಿದ ನಂತರ ಭೂಮಿಯಿಂದ 30-40 cm ಎತ್ತರದಲ್ಲಿ ಸಿಕೇಚರ್ಗಳನ್ನು ಬಳಸಿ ಬುಡಕಟಾವು ಮಾಡಬೇಕು. ಮಳೆ ಇಲ್ಲದ ಸಮಯದಲ್ಲಿ ತೋಟಕ್ಕೆ 1 ನೀರು ಹಾಯಿಸುವುದು ಸೂಕ್ತವಾಗ್ತದೆ. ಇನ್ನು ಈ ಹಿಪ್ನೇರಳೆಗೆ ನಾವು ಯಾವ ರೀತಿಯಾದಂಥ ಒಂದು ಕಟಾವು ವಿಧಾನವನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ರೆಂಬೆ ಕಟಾವು ಪದ್ಧತಿಯಲ್ಲಿ ಮೊದಲ ಕಟಾವನ್ನು ಭೂಮಿಯಿಂದ 30 cm ಎತ್ತರಕ್ಕೆ ಮುಂಗಾರು ಪ್ರಾರಂಭವಾದಾಗ ಮಾಡಬೇಕಾಗ್ತದೆ. 1 ಬೆಳೆಯ ನಂತರ 2 ಬೆಳೆಗೆ ಭೂಮಿಯಿಂದ 40 cm ಎತ್ತರಕ್ಕೆ ಕಟಾವು ಮಾಡಬೇಕು. 2 ಬೆಳೆಯ ನಂತರ 3 ಬೆಳೆಗೆ ಭೂಮಿಯಿಂದ 50 cm ಎತ್ತರಕ್ಕೆ ಕಟಾವು ಮಾಡಬೇಕು. 3 ಬೆಳೆಯ ನಂತರ 4 ಬೆಳೆಗೆ 2 ಬಾರಿಗೆ ಭೂಮಿಯಿಂದ 30 cm ಎತ್ತರಕ್ಕೆ ಕಟಾವು ಮಾಡಿ 4 ಬೆಳೆಯನ್ನು ಪಡೆಯಬೇಕಾಗ್ತದೆ. ಇಲ್ಲಿ ಮತ್ತೆ ನಾವು 30 cm ಬರಬೇಕಾಗ್ತದೆ. 4 ಬೆಳೆಯ ನಂತರ 5 ಬೆಳೆಗೆ ಭೂಮಿಯಿಂದ 40 cm ಎತ್ತರಕ್ಕೆ ಕಟಾವು ಮಾಡಿ 5 ಬೆಳೆಯನ್ನು ಪಡೆಯಬೇಕು. ಹೀಗೆ ವರ್ಷದಲ್ಲಿ 5 ಬೆಳೆಯನ್ನು ಪಡೆದ ನಂತರ ಮತ್ತೆ 2ನೇ ವರ್ಷಕ್ಕೆ ತಿಳಿಸಿರುವ ರೀತಿಯಲ್ಲಿ ಕಟಾವು ಪದ್ಧತಿಯನ್ನು ಅನುಸರಿಸಬೇಕು. ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಂಡಿರುವ ವಿಶಾಲ ಹಿಪ್ಪನೇರಳೆ ತಳಿನಲ್ಲಿ 5ನೇ ಬೆಳೆಯ ನಂತರ 6ನೇ ಬೆಳೆಗೆ ಭೂಮಿಯಿಂದ 50 ಸೆಂಟಿಮೀಟರ್ ಎತ್ತರಕ್ಕೆ ಕಟಾವು ಮಾಡಬೇಕಾಗ್ತದೆ. ಓಹೋ, ಈ ರೀತಿ ಹಂತ ಹಂತವಾಗಿ ನಾವು ಕಟಾವು ಮಾಡ್ಕೊಂಡು ಹೋಗಬೇಕು. ಹೌದೌದು. ಈಗ ವರ್ಷದಲ್ಲಿ ಈ ವಿಶಾಲ ತಳಿಗೆ 6 ಬೆಳೆಯನ್ನು ಪಡೆದ ನಂತರ ಮತ್ತೆ 2ನೇ ವರ್ಷಕ್ಕೆ ತಿಳಿಸಿರುವ ರೀತಿಯಲ್ಲಿ ಕಟಾವು ಪದ್ಧತಿಯನ್ನು ಅನುಸರಿಸಬೇಕಾಗ್ತದೆ. ಇನ್ನು ಈ ಸೊಪ್ಪು ಬಿಡಿಸಿದ್ರು ಕೂಡ ಕೆಲವರು ಸಾಕಾಣಿಕೆ ಮಾಡ್ತಾರೆ, ಅಂತ ಪದ್ಧತಿಯಲ್ಲಿ ಯಾವ ರೀತಿ ಕಟಾವು ಮಾಡಬೇಕಾಗತ್ತೆ? ಈಗ ಸೊಪ್ಪಿಡಿಸೋ ಪದ್ಧತಿನಲ್ಲಿ ಮೊದಲ ಕಟಾವನ್ನು ಭೂಮಿಯಿಂದ 30 ಸೆಂಟಿಮೀಟರ್ ಎತ್ತರಕ್ಕೆ ಮುಂಗಾರು ಪ್ರಾರಂಭವಾದಾಗ ಮಾಡಬೇಕು. ತದನಂತರ 3 ಬಾರಿ ಸೊಪ್ಪು ಬಿಡಿಸಿ ಹುಳು ಸಾಕಣೆ ಮಾಡಬೇಕು. ಇದಾದ ನಂತರ 2ನೇ ಕಟಾವನ್ನು ಭೂಮಿಯಿಂದ 30 ಸೆಂಟಿಮೀಟರ್ ಎತ್ತರಕ್ಕೆ ಮಾಡಿ ಎಲೆ ಬಿಡಿಸಿ 4, 5 ಮತ್ತು 6ನೇ ಬಾರಿ ಹುಳು ಸಾಕಾಣಿಕೆ ಮಾಡಬೇಕು. ವರ್ಷದಲ್ಲಿ 6 ಬೆಳೆಯನ್ನು ತೆಗೆದುಕೊಂಡ ನಂತರ 2ನೇ ವರ್ಷಕ್ಕೆ ಮತ್ತೆ ಮೊದಲ ಕಟಾವನ್ನು ಭೂಮಿಯಿಂದ 30 ಸೆಂಟಿಮೀಟರ್ ಎತ್ತರಕ್ಕೆ ಮುಂಗಾರು ಪ್ರಾರಂಭವಾದಾಗ ಮಾಡಬೇಕು. ಅಂದ್ರೆ ಸೊಪ್ಪು ಬಿಡಿಸೋ ಪದ್ಧತಿಯಲ್ಲಿ ಕಟಾವುಗಳು ಕಡಿಮೆ ಅಂತಾನೆ ಹೇಳಬಹುದು. ಹೌದೌದು. ಈಗಾಗಲೇ ಇರುವಂತ ಹಿಪ್ಪನೇರಳೆ ತೋಟಗಳನ್ನ ನಾವು ಈ ಬೇಸಿಗೆ ಸಮಯದಲ್ಲಿ ಹೇಗೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಹಾಲಿ ಹಿಪ್ಪನೇರಳೆ ತೋಟ ಇರೋರು ಹರಿತವಾದ ಆಯುಧದಿಂದ ಕಟಾವು ಮಾಡಬೇಕು. ಹರಿತವಾದ ಆಯುಧದಿಂದ ಇಲ್ದಿದ್ರೆ ತೊಗಟೆ ಸೀಳಿ ಅದರಲ್ಲಿ ರೋಗಾಣುಗಳು ಅಥವಾ ಶಿಲೀಂಧ್ರಗಳು ಆಕ್ರಮಿಸಿ ಕಾಂಡ ಒಣಗ್ತದೆ, ಸರಿಯಾಗಿ ಚಿಗುರೊಡೆಯೋದಿಲ್ಲ, ಸೊಪ್ಪಿನ ಇಳುವರಿ ಕಡಿಮೆ ಆಗ್ತದೆ. ಕಟಾವಾದ ತಕ್ಷಣ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳನ್ನ ಸಿಂಪಡಿಸಬೇಕು. ಅಂದ್ರೆ 0.2% ಅಂದ್ರೆ 2% ಕಾರ್ಬನ್ಡೈಸಮ್ ಮತ್ತು 0.2% ನುವಾನನ್ನ ಸಿಂಪಡಿಸಬೇಕಾಗ್ತದೆ. ಒಂದು ಶಿಲೀಂಧ್ರನಾಶಕ, ಒಂದು ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಬೇಸಿಗೆ ಕಾಲದಲ್ಲಿ ಹಿಪ್ಪನೇರಳೆ ತೋಟ ನಿರ್ವಹಣೆಯು ನೀರಿನ ಲಭ್ಯತೆ ಮತ್ತು ಮಣ್ಣಿನ ಗುಣಧರ್ಮದ ಮೇಲೆ ಅವಲಂಬಿತವಾಗಿರ್ತದೆ. ಅಂದ್ರೆ ಈಗ ಕೆಂಪುಗೋಡು ಮಣ್ಣಿನ ಹಿಪ್ಪನೇರಳೆ ತೋಟಗಳಿಗೆ ಹೆಚ್ಚಿಗೆ ನೀರು ಬೇಕಾಗ್ತದೆ, ಅದೇ ಕಪ್ಪು ಜೇಡಿ ಮಣ್ಣಿನ ಹಿಪ್ಪನೇರಳೆ ತೋಟಗಳಿಗೆ ಕಡಿಮೆ ನೀರು ಬೇಕಾಗ್ತದೆ. ಸೊ ನೀರಿನ ಲಭ್ಯತೆ ಕಡಿಮೆ ಇದ್ದು ಹಾಗೂ ನೀರಿನ ಬೇಡಿಕೆ ಹೆಚ್ಚಾಗಿದ್ದಾಗ ಸೂಕ್ತವಾದ ನೀರಾವರಿ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ನೀರಿನ ಉಳಿತಾಯ ಮಾಡಲು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಬೇಕು. ಕಾಲುವೆ ನೀರಾವರಿ ಪದ್ಧತಿಯಲ್ಲಿ ಹದವರಿತು ನೀರನ್ನ ಹಾಯಿಸಬೇಕಾಗ್ತದೆ. ನೀರು ಆವಿಯಾಗುವುದನ್ನ ತಡೆಯಲು ಮಣ್ಣಿನ ಮೇಲ್ಪದರವನ್ನು ಪ್ಲಾಸ್ಟಿಕ್ ಅಥವಾ ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತಂಪು ಹೊತ್ತಿನಲ್ಲಿ ಜರುಗಿಸಬೇಕಾಗ್ತದೆ. ಸಾಮಾನ್ಯವಾಗಿ ಕಟಾವಾದ ಮೊದಲನೇ ವಾರದಲ್ಲಿ ಅಂತರ ಬೇಸಾಯ ಮಾಡಿ ಮೊದಲನೇ ಕಂತಿನ ಕೊಟ್ಟಿಗೆ ಗೊಬ್ಬರ 1 ಹೆಕ್ಟೇರ್ಗೆ 10 ಟನ್ ಮಣ್ಣಿಗೆ ಸೇರಿಸಬೇಕಾಗ್ತದೆ. ಅದೇ ವಾರದಲ್ಲಿ 1 ಹೆಕ್ಟೇರ್ಗೆ 20 ಕಿಲೋಗ್ರಾಂ ಸಾರಜನಕ ಸ್ಥಿರೀಕರಿಸುವ ಮತ್ತು 25 ಕಿಲೋಗ್ರಾಂ ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳನ್ನು 2 ಸಮಕಂತುಗಳಲ್ಲಿ 500 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆ ಕೊಡಬೇಕು. ಹಿಪ್ಪನೇರಳೆ ತೋಟದಿಂದ ಮಳೆಯ ನೀರು ಹೊರಗೆ ಹರಿದು ಹೋಗದಂತೆ ಅಲ್ಲಲ್ಲಿ ಸಣ್ಣ ಬದುಗಳನ್ನ ನಿರ್ಮಾಣ ಮಾಡಬೇಕು. ಟ್ರಂಚಿಂಗ್ ಮತ್ತು ಮಲ್ಚಿಂಗ್ ಮಾಡುವುದು ಇನ್ನೂ ಸೂಕ್ತ, ಏಕೆಂದರೆ ಈ ವಿಧಾನದಲ್ಲಿ ಮಣ್ಣಿನ ತೇವಾಂಶ ಹೆಚ್ಚು ದಿನಗಳವರೆಗೆ ಇರುತ್ತದೆ ಹಾಗೂ ಸಾವಯವ ಇಂಗಾಲ ಹೆಚ್ಚಾಗ್ತದೆ. ಇದರಿಂದ ಸಾರಜನಕವನ್ನು ಸ್ಥಿರೀಕರಿಸುವ ಮತ್ತು ರಂಜಕವನ್ನು ಕರಗಿಸುವ ಸೂಕ್ಷ್ಮಾಣುಗಳು ವೃದ್ಧಿಗೊಂಡು ಗಿಡಗಳಿಗೆ ಈ ಪೋಷಕಾಂಶಗಳ ಲಭ್ಯತೆಯಾಗ್ತದೆ. ಕಟಾವಾದ 15-20 ದಿನದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು 1 ಹೆಕ್ಟೇರ್ಗೆ 350 kg ಸಾರಜನಕ ರಂಜಕ ಪೊಟಾಷಿಯಂ ಒದಗಿಸುವ ಗೊಬ್ಬರಗಳನ್ನು 5 ಸಮಕಂತುಗಳಲ್ಲಿ ಕೊಡಬೇಕು. ಈಗ ಹಿಪ್ಪನೇರಳೆಯನ್ನು ಸಾಲಿನಿಂದ ಸಾಲಿಗೆ ಹೆಚ್ಚು ಅಂತರದಲ್ಲಿ ಬೆಳೆಸುವ ರೈತರು ರಾಗಿ, ಜೋಳ, ಹುರುಳಿ, ಅವರೆ, ಅಲಸಂದಿ ಮತ್ತು ತರಕಾರಿ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಮನೆಯ ಉಪಯೋಗಕ್ಕಾಗೂ ಬೆಳೆಸಬಹುದು. ಹಾಗೆಯೇ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹಸಿರೆಲೆ ಗೊಬ್ಬರವಾಗಿ ಅಪ್ಸೆಣಬು, ಹುರುಳಿ, ಅಲಸಂದಿ ಮುಂತಾದ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆಸಬಹುದು. ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೋಟದ ಕಟಾವಾದ ತಕ್ಷಣ ಕೈಗೊಳ್ಳಬೇಕು. ಇದರಿಂದ ಮುಂದೆ ಬರುವ ರೋಗ ಮತ್ತು ಕೀಟಗಳ ಬಾಧೆಯನ್ನು ತಪ್ಪಿಸಬಹುದು. ಒಟ್ಟಾರೆಯಾಗಿ ಬೇಸಿಗೆ ಕಾಲದಲ್ಲಿ ಸೂಕ್ತವಾದ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯ ಹಿಪ್ಪನೇರಳೆ ಸೊಪ್ಪನ್ನು ಬೆಳೆಯಬಹುದು. ಅಂದ್ರೆ ಮುಖ್ಯವಾಗಿ ಇಲ್ಲಿ ನೀರಿನ ಕೊರತೆ ಇರೋದ್ರಿಂದ ನೀರನ್ನ ಹಿತಮಿತವಾಗಿ ಬಳಸಬೇಕು, ನೀರು ಆವಿಯಾಗದಂತೆ ನಾವು ನೋಡ್ಕೋಬೇಕಾಗತ್ತೆ. ಹೌದೌದು, ಅದು ಬಹಳ ಮುಖ್ಯವಾದ ಅಂಶ. ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಕೊಡಬೇಕಾಗತ್ತೆ, ರಸಗೊಬ್ಬರವನ್ನ ನೋಡಿಕೊಂಡು ನಮ್ಮ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗ್ತದೆ. ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ಹಿಪ್ಪನೇರಳೆ ತೋಟಗಳ ಸ್ಥಾಪನೆ ಮತ್ತು ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎನ್ ಸಿದ್ದಲಿಂಗ ಸ್ವಾಮಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ 9480010448. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9480010448. ತುಂಬ ಸಂತೋಷ ಡಾಕ್ಟರ್ ಸಿದ್ಲಿಂಗ್ ಸ್ವಾಮಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಹಿಪ್ಪನೇಳೆ ತೋಟಗಳ ಒಂದು ಸ್ಥಾಪನೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಜೊತೆಗೆ ಈಗಾಗಲೇ ಇರುವಂತಹ ಹಿಪ್ಪನೇಳೆ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ರೇಷ್ಮೆ ಗೂಡಿಗೆ ಹೆಚ್ಚಿನ ಧಾರಣೆ ಇರುತ್ತೆ, ಏಕೆಂದರೆ ಅನೇಕ ರೈತರಲ್ಲಿ ಗೂಡಿನ ಇಳುವರಿ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ನೂಲು ಬಿಚ್ಚಾಣಿಕೆದಾರರಿಗೆ ಗೂಡಿನ ಬೇಡಿಕೆ ಹೆಚ್ಚಾಗುತ್ತೆ. ಆದ್ದರಿಂದ ರೈತ ಬಾಂಧವರು ರೇಷ್ಮೆ ಹುಳು ಸಾಕಾಣಿಕೆ ಸಮಯದಲ್ಲಿ ಹಾಲ್ತೊಂಡೆ ಮತ್ತು ಸಪ್ಪೆ ರೋಗಗಳು ಬರಲಾರದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಮರ್ಪಕವಾಗಿ ಸೋಂಕು ನಿವಾರಣೆಯನ್ನು ಮುಖ್ಯವಾಗಿ ಮಾಡಬೇಕಾಗತ್ತೆ. ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ 65-75% ತೇವಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ರೇಷ್ಮೆ ಹುಳುಗಳನ್ನು ತೆಳುವಾಗಿ ಇಡಬೇಕಾಗತ್ತೆ. ಎದುರು ಬದುರು ಗಾಳಿ ಸಂಚಾರ ಸರಾಗವಾಗಿರುವಂತೆ ನೋಡ್ಕೋಬೇಕಾಗತ್ತೆ. ಕಿಟಕಿ ಬಾಗಿಲುಗಳಿಗೆ ಒದ್ದೆ ಗೋಣಿ ಚೀಲವನ್ನು ನೇತುಹಾಕಿ ಅವುಗಳಿಗೆ ಆಗಾಗ ಸ್ಪ್ರಿಂಕ್ಲರ್ ಅಥವಾ ಅನುಕೂಲಕರ ಪರಿಕರಗಳಿಂದ ನೀರನ್ನು ಚಿಮುಕಿಸ್ತಾ ಇರಬೇಕಾಗತ್ತೆ. ಹಾಸಿಗೆಯಲ್ಲಿನ ಸೊಪ್ಪು ಬಾಡದಂತೆ ನೋಡ್ಕೋಬೇಕು. ತುಂಬ ಬಿಸಿಲಿದ್ರೆ ರೇಷ್ಮೆ ಹುಳು ಸಾಕಾಣಿಕಾ ದಡೆಯವುಗಳಿಗೆ ನಾವು ಒದ್ದೆ ಗೋಣಿ ತಾಟು ಅಥವಾ ಬಟ್ಟೆಯನ್ನು ಹಾಕಬೇಕಾಗತ್ತೆ. ಇನ್ನು ಬೆಳಗ್ಗೆ ಹೊತ್ತು ಸೊಪ್ಪು ಕೊಟ್ಟ ನಂತರ ನೆಲವನ್ನು ಸ್ವಚ್ಛವಾಗಿ ಗುಡಿಸಿ ಶುದ್ಧ ನೀರು ನಿಲ್ಲೋ ರೀತಿಯಲ್ಲಿ ಚಿಮುಕಿಸಬೇಕು. ಇದನ್ನು ದಿನಕ್ಕೆ 3-4 ಸಾರಿ ಮಾಡಿದರೂ ಕೂಡ ಒಳ್ಳೆಯದು. ಮನೆಯ ಒಳಗಡೆ ತೇವಾಂಶವನ್ನು ನೋಡ್ಕೊಳ್ಳೋದಕ್ಕೆ ಡಿಜಿಟಲ್ ಹೈಗ್ರೋಮೀಟರನ್ನು ಇಟ್ಕೊಂಡಿರಬೇಕು. ಇದನ್ನು ರೇಷ್ಮೆ ಇಲಾಖೆಯವರು ಕೂಡ ಕೊಡ್ತಾರೆ. ಮತ್ತು ಈ ಡಿಜಿಟಲ್ ಹೈಗ್ರೋಮೀಟರನ್ನು ಆ ಒಂದು ರೇಷ್ಮೆ ಸಾಕಾಣಿಕೆ ಸ್ಟ್ಯಾಂಡ್ ಕೆಳಗೆ ಅಥವಾ ಅಟ್ಟದ ಕೆಳಗೆ ಅಂದರೆ ಅಟ್ಟಕ್ಕೆ ನೇತಾಕಿ ಇಡಬೇಕಾಗತ್ತೆ. ಇವೆಲ್ಲದರ ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕೆದಾರರು ವೈಯಕ್ತಿಕ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕು. ಇನ್ನು ಹೊಸಲಿನ ಹತ್ತಿರ ಒದ್ದೆ ಗೋಣಿ ತಾಟನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಬ್ಲೀಚಿಂಗ್ ಪುಡಿ ಮತ್ತು ಸುಣ್ಣದ ಪುಡಿಯನ್ನು ಉದುರಿಸಬೇಕು ಅಥವಾ ಶುಚಿ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ರೇಷ್ಮೆ ಹುಳುಗಳು ನೀರನ್ನು ಕುಡಿಯೋದಿಲ್ಲ, ಆದರೆ ರೇಷ್ಮೆ ಹುಳುಗಳಿಗೆ ದಾಹವನ್ನು ತಣಿಸೋದಕ್ಕೆ ಹಿಪ್ಪನೇರಳೆ ಸೊಪ್ಪನ್ನೇ ಮೂಲ ಮತ್ತು ಏಕೈಕ ಆಧಾರ ಅಂತ ಹೇಳ್ಬೋದು. ಆದ್ದರಿಂದ ಹಿಪ್ಪನೇರಳೆ ಸೊಪ್ಪಿನಲ್ಲಿ 70-75% ತೇವಾಂಶ ಇರಬೇಕಾಗತ್ತೆ. ಈ ತೇವಾಂಶದಲ್ಲಿ ಏರ್ಪೇರಾದರೆ ಹಾಲು ರೋಗದ ರೋಗಾಣುಗಳು ರೇಷ್ಮೆ ಹುಳುಗಳ ದೇಹದಲ್ಲಿ ವೃದ್ಧಿಯಾಗಿ ಆ ರೇಷ್ಮೆ ಹುಳು ಒಂದು ರೀತಿ ಬೊಂಬಿನಂತೆ ದಪ್ಪವಾಗಿ ಅಂಚಿಗೆ ಬಂದು ದೇಹದಿಂದ ಬಿಳಿ ದ್ರವ ಒಸರೋದಕ್ಕೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಸಮರ್ಪಕ ಸೋಂಕು ನಿವಾರಣೆ ಜೊತೆಗೆ ಗುಣಮಟ್ಟದ ಸೊಪ್ಪು, ಸರಿಯಾದಂಥ ಸ್ಥಳಾವಕಾಶ ಮತ್ತು ಶೈತ್ಯಾಂಶವನ್ನು ನಾವು ಕಾಪಾಡಿಕೊಳ್ಳೋದರ ಜೊತೆಗೆ ಗಾಳಿ ಸಂಚಾರಕ್ಕೆ ಈ ಒಂದು ಬೇಸಿಗೆಯಲ್ಲಿ ನಿಗಾ ವಹಿಸಬೇಕಾಗತ್ತೆ. ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯನ್ನು ವರ್ಷದಲ್ಲಿ 2 ಸಾರಿ ಸುಣ್ಣದಿಂದ ಸಾರಿಸಬೇಕಾಗತ್ತೆ. ಮುಖ್ಯವಾಗಿ ಬೇಸಿಗೆನಲ್ಲಿ ಹಿಪ್ಪನೇರಳೆ ಸೊಪ್ಪನ್ನು 2 ಸೊಪ್ಪಿನ ಬದಲು 3 ಸಾರಿ ಕೊಡಬೇಕಾಗತ್ತೆ. ಅಂದರೆ ಸೊಪ್ಪಿನ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು. ರೇಷ್ಮೆ ಹುಳುವಿಗೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಹೀಗೆ 3 ಸಾರಿ ಸೊಪ್ಪನ್ನು ಕೊಡೋದರಿಂದ ಸೊಪ್ಪಿನ ತಾಜಾತನವನ್ನು ಹಾಸಿಗೆಯಲ್ಲಿ ಉಳಿಸ್ಕೋಬೋದು. ರೇಷ್ಮೆ ಹುಳುಗಳು ಸಹ ಅದನ್ನು ಆಸಕ್ತಿಯಿಂದ ತಿಂತವೆ. ಸಾಧ್ಯವಾದರೆ ನಾವು ಹಳೆಯ ಕಾಗದ ಅಥವಾ ವಿಶುದ್ಧವಾದಂಥ ಈ ಹಳೆಯ ಪಂಚೆ ಸೀರೆ ಇವುಗಳನ್ನು ಸೊಪ್ಪಿನ ಮೇಲೆ ಒರೆಸಿ ನೀರು ಆವಿಯಾಗದಂತೆ ನಿಗಾವನ್ನು ವಹಿಸಬೇಕಾಗತ್ತೆ. ಬೇಸಿಗೆನಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ ನಾವು ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸುತ್ತ ತಂಪು ವಾತಾವರಣಕ್ಕಾಗಿ ಹೊಂಗೆ, ಬೇವು ಅಥವಾ ಯಾವುದೇ ನೆರಳಿನ ಗಿಡಗಳನ್ನು ಬೆಳೆಸಿ ಅದಕ್ಕೆ ಇಳಿಜಾರನ್ನ ಚಾವಣಿ ತರಹ ನಿರ್ಮಿಸ್ಕೋಬೇಕಾಗತ್ತೆ. ತಾರಸಿಯಿಂದ ಬರುವಂಥ ಉಷ್ಣವನ್ನು ತಡೆಗಟ್ಟೋದಕ್ಕೆ ಫಾಲ್ಸ್ ರೂಪಿಂಗನ್ನು ಮಾಡ್ಕೋಬಹುದು ಅಥವಾ ತಾರಸಿ ಮೇಲೆ ತೆಂಗಿನಗರಿ, ಭತ್ತದ ಹುಲ್ಲನ್ನು ಹರಡಿ ಅದಕ್ಕೆ ನೀರನ್ನು ಚಿಮುಕಿಸಬಹುದು. ಅನುಕೂಲ ಇದ್ದವರು ಫಾಗರನ್ನು ಅಳವಡಿಸಿಕೊಂಡು ತೇವಾಂಶವನ್ನು ನಿರ್ವಹಿಸಬಹುದು. ಇನ್ನು ನಮ್ಮ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ರೈತರು ಮನೆಯ ಮೇಲೆ ಕುಂಬಳ ಬಳ್ಳಿಯನ್ನು ಹಬ್ಬಿಸ್ತಾರೆ. ಮನೆಯ ಹಾಸಿಗೆಯಲ್ಲಿ ಸಣ್ಣ ದಪ್ಪ ಹುಳುಗಳಿದ್ದರೆ ಅಂದರೆ ಈ ಅನ್ಸೈಜ್ ಅಂತಾರೆ, ಅವುಗಳನ್ನು ಆಯ್ದು ದೂರದಲ್ಲಿ ಸುಡಬೇಕು ಅಥವಾ ಗುಂಡಿ ತೆಗೆದು ಹೂಳಬೇಕಾಗತ್ತೆ, ಮನೆಯ ಹತ್ರ ಬಿಸಾಡಬಾರ್ದು. ಇನ್ನು ರೇಷ್ಮೆ ಹುಳುಗಳು ಜ್ವರದಲ್ಲಿದ್ದಾಗ ಈ ರೇಷ್ಮೆ ಹುಳುಗಳ ಹಾಸಿಗೆ ಸ್ವಲ್ಪ ಒಣಗದಂತಿರಬೇಕು. ಒಟ್ಟಿನಲ್ಲಿ ಈ ಸೂಕ್ಷ್ಮ ವಾತಾವರಣವನ್ನು ಕೂಡ ನಾವು ಕಾಪಾಡ್ಕೋಬೇಕು. ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ದಕ್ಷಿಣ ಮತ್ತು ಪಶ್ಚಿಮ ಭಾಗಕ್ಕೆ ಹೆಚ್ಚಿನ ಶಾಖ ಬರೋದ್ರಿಂದ ಆ ಒಂದು ಭಾಗದಲ್ಲಿ 10 ಅಡಿಯಷ್ಟು ಎತ್ತರದವರೆಗೆ ಈ ನೆರಳು ಪರದೆ ಅಥವಾ ಶೇಡ್ ನೆಟ್ಟನ್ನು ನಾವು ಹಾಕ್ಕೋಬೇಕಾಗತ್ತೆ. ಇನ್ನು ಬೇಸಿಗೆನಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ತುಂಬ ಬಿಸಿಲಿರೋದ್ರಿಂದ ಕೆಲವೊಬ್ಬ ರೈತರು ಈ ಒಂದು ಹಿಪ್ಪನೆರಳೆ ಸೊಪ್ಪನ್ನು ನೀರಿನಲ್ಲಿ ಅದ್ದಿಕೊಡ್ತಾರೆ. ಈ ರೀತಿ ಮಾಡುವಾಗ ಹಿಪ್ಪನೆರಳೆ ಸೊಪ್ಪನ್ನು ಶುದ್ಧವಾದ ನೀರಿನಲ್ಲಿ ಅದ್ದಿ ಕೊಡಬೇಕು. ಒಂದು ವೇಳೆ ನೀರೇ ಅಶುದ್ಧವಾಗಿದ್ದರೆ ಅದು ರೋಗಾಣುಗಳ ಮೂಲವಾಗಿ ರೇಷ್ಮೆ ಹುಳುಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ತುಂಬ ಬಿಸಿಲಿರುವಾಗ ಶುದ್ಧವಾದ ನೀರಿನಲ್ಲಿ ಸೊಪ್ಪನ್ನು ಅದ್ದಿಕೊಟ್ರೆ ಅಂತಹ ಹಾನಿ ಏನೂ ಆಗೋದಿಲ್ಲ. ಇನ್ನು ಪ್ರೌಢ ಹುಳುಗಳನ್ನು ನಾವು ಸಾಕಾಣಿಕೆ ಮಾಡುವಾಗ ಉಷ್ಣಾಂಶ ಮತ್ತು ತೇವಾಂಶದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರೌಢ ಹಂತದ ಹುಳುಗಳು ಅಂದರೆ 3ನೇ ಹಂತದ ನಂತರದ ಹುಳುಗಳಿಗೆ ಕಡಿಮೆ ಉಷ್ಣಾಂಶ ಅಂದರೆ 24-25 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಮತ್ತು ಅವಶ್ಯಕ ತೇವಾಂಶ ಅಂದರೆ 65-70% ತೇವಾಂಶ ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ನಾವು ರೇಷ್ಮೆ ಹುಳು ಹಾಸಿಗೆ ಹತ್ತಿರ ಈ ಒಂದು ಹೈಗ್ರೋಮೀಟರನ್ನು ಇಟ್ಟು ಉಷ್ಣಾಂಶವನ್ನು ತಿಳ್ಕೋಬೋದು ಮತ್ತು ಅದನ್ನು ನಾವು ಸರಿದೂಗಿಸ್ಕೋಬೋದು. ಇನ್ನು ಹಿಪ್ಪನೆರಳೆ ಸೊಪ್ಪಿನಲ್ಲಿ ನೀರಿನ ಅಂಶ ಕಡಿಮೆ ಇದ್ದರೆ ರೇಷ್ಮೆ ಹುಳುವಿನ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಇದರಿಂದ ಸೊಪ್ಪು ಬಾಡುತ್ತೆ, ನೀರಿನ ಅಂಶ ಕಡಿಮೆ ಇದ್ದರೆ ಅದರ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ರೇಷ್ಮೆ ಹುಳು ಅದನ್ನು ತಿಂದಾಗ ಅದರ ಅನ್ನನಾಳದಲ್ಲಿರುವಂಥ ಅಮೈಲೇಸ್ ಮತ್ತು ಆಕ್ಸಿಡೇಸ್ ಕಿಣ್ವಗಳ ಸ್ರವಿಸುವಿಕೆಯು ಕೂಡ ಕಡಿಮೆ ಆಗಿ ತಿಂದಂಥ ಸೊಪ್ಪು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಇದಲ್ಲದೆ ಸೊಪ್ಪಿನ ಒಂದು ರೆಡ್ ಫ್ಲೋರೋಸೆಂಟ್ ಪ್ರೋಟೀನ್ ಎಂಬ ಒಂದು ರಾಸಾಯನಿಕದ ಉತ್ಪತ್ತಿ ಕಡಿಮೆ ಆಗಿ ರೇಷ್ಮೆ ಹುಳುವಿನ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಬೇಸಿಗೆಯಲ್ಲಿ ಹಿಪ್ಪನೆರಳೆ ಸೊಪ್ಪಿನ ಗುಣಮಟ್ಟ ಮತ್ತು ನೀರಿನಂಶವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾದಂಥ ವಿಷಯ. ಇನ್ನು ಕೆಲವೊಂದು ಕಡೆ ಈ ದೊಡ್ಡ ರೇಷ್ಮೆ ಹುಳು ಸಾಕಾಣಿಕೆ ಮನೆಗಳ ಚಾವಣಿಗೆ ವೆಂಟಿಲೇಟರ್ಗಳನ್ನು ಅಳವಡಿಸಿರ್ತಾರೆ. ಮುಖ್ಯವಾಗಿ 20 ಅಡಿ ಅಗಲ ಮತ್ತು 50 ಅಡಿ ಉದ್ದ ಇರುವಂಥ ಮನೆಗೆ ಇಂತಹ 3-4 ವೆಂಟಿಲೇಟರ್ಗಳು ಬೇಕಾಗ್ತವೆ. ಇದಕ್ಕೆ ವಿದ್ಯುತ್ನ ಅವಶ್ಯಕತೆ ಇರೋದಿಲ್ಲ. ಒಂದು ವೆಂಟಿಲೇಟರ್ಗೆ 4,000-4,500 ರೂಪಾಯಿನಷ್ಟು ವೆಚ್ಚ ಆಗುತ್ತೆ. ಇದು ಕೆಟ್ಟ ಗಾಳಿಯನ್ನು ಆಚೆ ಹಾಕುತ್ತೆ. ಇದನ್ನು ಅಳವಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಮುಖ್ಯವಾಗಿ ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಇರುವ ಕಾರಣ ತೇವಾಂಶದ ನಿರ್ವಹಣೆಗೆ ಆದ್ಯತೆಯನ್ನು ಕೊಡಬೇಕು. ಪರಿಪೂರ್ಣ